ರಾಜ್ಯದ 10 ಜಿಲ್ಲೆಗಳಲ್ಲಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ ನಿರ್ಮಿಸಲು ಸರ್ಕಾರ ನಿರ್ಧಾರ. ಮತ್ತು ಪಾಲಿಕೆ ನೌಕರರ ಬೇಡಿಕೆ ಈಡೇರಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಕಿಸಾನ್ವಾಣಿ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಇಂದಿನ ಕಾರ್ಯಕ್ರಮದಲ್ಲಿ ಕೇರಳ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಸ್ತರಣಾ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಮಂಜೇಶ್ವರದ ವಿಸ್ತರಣಾ ತರಬೇತಿ ಕೇಂದ್ರದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಈಗ ನಮ್ಮ ಜೊತೆ ಇದ್ದಾರೆ ಮಂಜೇಶ್ವರದ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್, ಇದರಲ್ಲಿ ಪ್ರೊಫೆಸರ್ ಹಾಗೂ ಹೆಡ್ ಆಗಿರುವಂತಹ ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರು. ನಮಸ್ಕಾರ ಡಾಕ್ಟರ್ ರಮೇಶ್ ಅವರೇ. ನಮಸ್ಕಾರ ಸರ್. ಸರ್, ಈಗ ಈ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಅಂದರೆ ಅದು ಏನು ಕೆಲಸ ಮಾಡ್ತಾ ಉಂಟು ಸರ್? ಸರ್, ನಮ್ಮ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಅಥವಾ ಕೇರಳ ಕೃಷಿ ವಿಶ್ವವಿದ್ಯಾನಿಲಯದ ಕಾಸರಗೋಡು ಜಿಲ್ಲೆಯಲ್ಲಿ 3ನೆಯ ಸ್ಥಾಪನೆ ವಿಜ್ಞಾನ ವಿಸ್ತರಣೆ ಕೇಂದ್ರ ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್, ಓರ್ಕಾಡಿ ಮಂಜೇಶ್ವರ ಅಂತೇಳಿ. ಸುರುವಿನದ್ದು RARS ಪಿಲಿಕೋಡ್ ಅಥವಾ ರೀಜನಲ್ ಅಗ್ರಿಕಲ್ಚರಲ್ ರಿಸರ್ಚ್ ಸ್ಟೇಷನ್ ಪಿಲಿಕೋಡ್. ಎರಡನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಪಡನಕಾಡ್. ಮೂರನೆಯದು ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಅಂಡರ್ನಲ್ಲಿ. ನಮ್ಮ ಈ ವಿಜ್ಞಾನ ವಿಸ್ತರಣೆ ಕೇಂದ್ರ ಪ್ರಧಾನವಾಗಿ ಫಸ್ಟ್ ಮ್ಯಾಂಡೇಟ್ ಅಂತ ಹೇಳಿದರೆ ಕೃಷಿಕರಿಗೂ ಹಾಗೂ ಕೃಷಿ ಅವಲಂಬಿತವಾದಂಥ ಜನರಿಗೂ ಟ್ರೈನಿಂಗ್ ಅಥವಾ ತರಬೇತಿಯನ್ನು ಕೊಡುವಂಥ ಹಲವು ಮೇಖಲೆಯಲ್ಲಿ ನಾವು ಕೊಡುತ್ತೇವೆ. ಸುರಿನದಾಗಿ ಕೃಷಿಯ ಉತ್ಪಾದನೆ ಪ್ರಧಾನವಾಗಿ ಹೇಗೆ ನಮಗೆ ಹೆಚ್ಚು ಮಾಡಬಹುದು. ಎರಡನೇದು ಕೀಟ ರೋಗ ನಿಯಂತ್ರಣ, ಹಾಗೆ ಹಲವು ರೀತಿಯ ಕೃಷಿ ಹಾಗೂ ಕೃಷಿ ಅನುಬಂಧವಾದಂತಹ ಮೇಖಲೆಯಲ್ಲಿ ನಾವು ಟ್ರೈನಿಂಗ್ ಅನ್ನು ಕೊಟ್ಟುಕೊಂಡಿದ್ದೇವೆ. ಅದು ಕೂಡದೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಅದೇ ಸಮಯದಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿಕೊಂಡು ಉದ್ಯೋಗಸ್ಥರಿಗೂ ತರಬೇತಿಯನ್ನು ಕೊಟ್ಟುಕೊಂಡಿದ್ದೇವೆ. ಈ ಎಲ್ಲ ಉದ್ಯೋಗಸ್ಥರು ಇವರೆಲ್ಲ ಕೃಷಿಕರೇ ಆಗಬೇಕು ಅಂತ ಏನಾದರೂ ಉಂಟಾ? ಹೇಗೆ ಕೃಷಿಕರು ಸಾಧಾರಣಗತಿಯಲ್ಲಿ ಕೃಷಿಕರು ಸರ್ ಕೃಷಿಯ ಅವಲಂಬಿತವಾದಂತಹ ಮೇಖಲೆಯಲ್ಲಿ ಅವರೇ ಬರುದು. ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದೆಲ್ಲ ಆಫೀಷಿಯಲ್ಸ್ಗೆ ನಾವು ಕೊಡ್ತೇವೆ, ಬೇರೆ ಬೇರೆ ಆಫೀಷಿಯಲ್ಸ್ಗೆ. ಇದು ಸಣ್ಣ ಕೃಷಿ ಇದ್ದವರು ಕೂಡ ಇದಕ್ಕೆ ತರಬೇತಿಗೆ ಬರ್ತಾರೆ. ಅವರು ಅದನ್ನು ನೋಡಿ ಹೆಚ್ಚು ಕೃಷಿಯ ಉತ್ಪಾದನೆ ಮಾಡುವ ಹಲವು ರೀತಿಯ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ. ಈಗ ಇಲ್ಲಿ ನೀವು ಬೇರೆ ಬೇರೆ ರೀತಿಯ ತಳಿಗಳನ್ನು ಕೂಡ ಸಂಗ್ರಹ ಮಾಡಿದ್ದೀರಿ, ಯಾವ ಯಾವುದೆಲ್ಲ ಏನೆಲ್ಲ ಮಾಡಿದ್ದೀರಿ? ಸರ್, ನಮ್ಮ ಈ ಟ್ರೈನಿಂಗ್ ಮಾತ್ರವಲ್ಲದೆ ವಿಜ್ಞಾನ ವಿಸ್ತರಣೆ ಕೇಂದ್ರ ಓರ್ಕಾಡಿ ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಮಂಜೇಶ್ವರ ಓರ್ಕಾಡಿಯಲ್ಲಿ ನಮಗೆ ಮತ್ತೊಂದು ಮ್ಯಾಂಡೇಟ್ ಅಂತ ಹೇಳಿದರೆ ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಅಂತೇಳಿ ಹಲವು ಥರದ ಜರ್ಮ್ ಪ್ಲಾಸಮ್ ಅಥವಾ ಹಲವು ಥರದ ತಳಿಗಳು ನಾವು ಸಂಗ್ರಹಿಸಿ ಅದನ್ನು ಮೇಂಟೈನ್ ಮಾಡ್ತೇವೆ. ಅದೊಂದು ಹೇಳಿದರೆ ನಮ್ಮ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ 60ಕ್ಕಿಂತ ಹೆಚ್ಚು ಮಾವಿನ ತಳಿಗಳು ಹೈಬ್ರಿಡ್ ಊರಿನದ್ದೆಲ್ಲಾಗಿ, ಮತ್ತು ಒಂದು 20ಕ್ಕಿಂತ ಹೆಚ್ಚು ಹಲಸಿನ ತಳಿಗಳು, ಮೈನರ್ ಫ್ರೂಟ್ಸ್ ಅಂತೇಳಿ ಒಂದು ಆರ್ಚಾರ್ಡ್, ಹಾಗೂ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತೇಳಿ ಒಂದು ಆರ್ಚಾರ್ಡ್, ಹಾಗೂ ನಮಗೆ ಮತ್ತು ರಂಬೂಟನ್ ಆಗಿರುವ ಹಲವು ಥರದ ಫ್ರೂಟ್ಸ್, 27 ಥರದ ಕಾಳು ಮೆಣಸು ಹಾಗೂ 15 ಥರದ ಬನಾನಾ ಅಥವಾ ಬಾಳೆ ತಳಿಗಳು ಮತ್ತು ಗ್ರೇಪ್ಸ್, ನಮ್ಮ ಗ್ರೇಪ್ಸ್ ಕೂಡ ನಾವಲ್ಲಿ ಹೊರ್ಚಾಡಿದ್ದೇವೆ. ಗ್ರೇಪ್ಸ್ ಇಲ್ಲಿ ಸಾಮಾನ್ಯವಾಗಿ ನಾವು ಮಾಡುವಂತಹ ಕ್ರಮ ಇಲ್ಲ. ಹೌದು, ಅದೊಂದು ಸಬ್ ಟ್ರಾಪಿಕಲ್ ಫ್ರೂಟ್ ಸರ್. ನಮ್ಮ ಕೊಂಕಣ್ ರೀಜಿನ ಮಣ್ಣು, ನಮ್ಮ ಮಂಜೇಶ್ವರ ಇಂತ ಈಚೆ ಕೊಂಕಣ್ ರೀಜಿನ ಮಣ್ಣು, ಒಳ್ಳೆ ಮಣ್ಣು, ಅದರಲ್ಲಿ ಯಾವ ಫ್ರೂಟ್ಸ್ ಆದರೂ ಬರ್ತದೆ. ನಮ್ಮ ಅನುಭವದಿಂದ ಗ್ರೇಪ್ಸ್ ಕೂಡ ಬಂದಿದೆ. 2022 ನಮ್ಮ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಶ್ರೀಮತಿ ಬೇವಿ ಬಾಲಕೃಷ್ಣ ಬಂದು ಉದ್ಘಾಟನೆ ಮಾಡಿದ ಆರ್ಚರ್ಡ್ ಅನ್ನು, 2 ಆಯಿತು ನಮಗೆ ಅದರಿಂದ ಫಲ ಸಿಕ್ಕುವುದು. ಅಷ್ಟು ಸ್ವೀಟ್ ಇರುವುದಿಲ್ಲ, ಸ್ವಲ್ಪ ಸ್ವೀಟಿಗೆ ಕಡಿಮೆ ಇರು, ಆದರೂ ನಮ್ಮಲ್ಲಿ ಹಿಡಿತದೆ. ಆದರೆ ಹೊರಗಿನ ಯಾರಾದರೂ ರೈತರು ಬಂದು ಇದನ್ನು ತಗೊಂಡೋಗಿ ಮಾಡಿದ್ದುಂಟ? ನಾವು ಕಟ್ಟಿಂಗ್ಸ್ ಸೇಲ್ ಮಾಡ್ತೇವೆ ಸರ್, ರೂಟೆಡ್ ಕಟ್ಟಿಂಗ್ಸ್ ಸೇಲ್ ಮಾಡ್ತೇವೆ, ತಗೊಂಡೋಗ್ತಾರೆ ಫಾರ್ಮರ್ಸ್. ಹೌದು, ರೈತರು. ಈಗ ನೀವು ಮೈನರ್ ಫ್ರೂಟ್ಸ್ ಅಂತ ಹೇಳಿದ್ರೆ, ಹೌದು, ಯಾವ್ಯಾವ್ದೆಲ್ಲ ಫ್ರೂಟ್ಸ್? ಮೈನರ್ ಫ್ರೂಟ್ಸ್ ಅಂತ ಹೇಳಿದ್ರೆ ನಮ್ಮ ವೆಸ್ಟ್ ಇಂಡಿಯನ್ ಚೆರಿ, ಸೂರಿನಾಮ್ ಚೆರಿ, ಅವಕಾಡೊ ಹಾಗೂ ಸೀಲೋನ್ ಒಲಿವ್, ಮತ್ತೆ ನಮ್ಮ ಮಿರಾಕಲ್ ಫ್ರೂಟ್ ಅಂತ ಹೇಳಿ, ಅದನ್ನು ಮಿರಾಕಲ್ ಫ್ರೂಟ್ ಅಂತ ಹೇಳಿದರೆ ಅದನ್ನು ತಿಂದರೆ, ಹಣ್ಣಾದಂಥ ಮಿರಾಕಲ್ ಫ್ರೂಟ್ ಅನ್ನು ತಿಂದರೆ ಒಂದು 2 ಅಷ್ಟು ಹೊತ್ತು ಎಲ್ಲ ನಮ್ಮ ಬಾಯಿಯ ಒಳಗೆಲ್ಲ ಸ್ವೀಟ್ ಅದು ಆಗಿದ್ದ ಫ್ರೂಟ್ಸ್. ಮತ್ತೆ ಬ್ರೆಡ್ ಫ್ರೂಟ್, ನಮ್ಮ ದಿಗ್ವಿಜ್ ಅಂತ ಹೇಳ್ತೇವೆ, ಹಾಗಿರುವ ಎಲ್ಲ ಫ್ರೂಟ್ಸ್, ಬೆರ್, ಎಲ್ಲ ಮೈನರ್ ಫ್ರೂಟ್ಸ್ ಎಲ್ಲ ನಮ್ಮ ಅಲ್ಲಿ ಇದೆ. ಹೌದು ಸರ್, ಬೇರೆ ಬೇರೆ ಫ್ರೂಟ್ಗಳನ್ನು ಸಂಗ್ರಹ ಮಾಡಿದ್ರಿ. ಈಗ ಹೌದು, ನೀವು ಹೇಳಿದ್ರಿ ಸುಮಾರು 60 ಹೆಚ್ಚು ವೆರೈಟಿ ಮಾವಿನ ಹಣ್ಣು, ಮತ್ತೆ 20 ಹೆಚ್ಚು ವೆರೈಟಿ ಬಾಳೆದ್ದು ಎಲ್ಲ ಮಾಡಿದ್ದೀರಿ ಅಂತ ಹೇಳಿದ್ರಿ, ಹಲಸು ಕೂಡ ಮಾಡಿದ್ದೀರಿ. ಇದನ್ನ ಮಾಡಿ ಮಾರಾಟ ಮಾಡುವಂಥದ್ದು ಅಂತ ಉಂಟ, ಅದನ್ನ ನಿಮ್ಮ ಸಂಗ್ರಹಕ್ಕಾಗಿ ಅಂತ ಮಾಡುದ? ಸರ್, ನಾನು 2022 ಇಲ್ಲಿ ಜಾಯಿನ್ ಆದದ್ದು ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ 2002 ಅಲ್ಲಿ, ಇಲ್ಲಿಂದ ಪಡನಕಾಡ್ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿದ್ದೆ. 2022 ಓರ್ಕಾಡಿ ಮಂಜೇಶ್ವರದಲ್ಲಿ ಜಾಯಿನ್ ಆದೆ. ನಾನು ಬಂದ ನಂತರ ಈ ಹಲವು ತರಹದ ತಳಿಗಳನ್ನು ಜರ್ಮ್ ಪ್ಲಾಸಮ್ ಕಲೆಕ್ಷನ್ ಮ್ಯಾಂಡೇಟ್ ನಾನೇ ಯೂನಿವರ್ಸಿಟಿಯಲ್ಲಿ ಬರೆದು ಅದನ್ನು ಸಂಗ್ರಹ ಮಾಡಿ ಅದನ್ನು ಫ್ರೂಟಿಂಗ್ ನಂತರ ನಮಗೆ ಅದನ್ನು ಗ್ರಾಫ್ಟ್ ಮಾಡಿ ಮಾರಾಟ ಮಾಡಲಿಕ್ಕೆ ಬೇಕಾಗಿ ಇದನ್ನು ಸಂಗ್ರಹ ಮಾಡಿದ್ದು ನಾವು. ಆವಾಗ ನಮಗೆ ಮಿನಿಮಮ್ ಒಂದು 3 ಇಡಬೇಕು ಈ ಮಾವು ಇದೆಲ್ಲ ಫ್ರೂಟ್ ಮಾಡಬೇಕಾದ್ರೆ. ಹಿಡಿದು ಒಂದು 2-3 ನಂತರವೇ ಇದಕ್ಕೆ ಗ್ರಾಫ್ಟ್ ಮಾಡ್ಬೋದಷ್ಟೇ. ಆವಾಗ ನಮ್ಮ ಪ್ರಧಾನ ಉದ್ದೇಶ ಅಂತ ಹೇಳಿದರೆ, ನಾವು ಲೋಕಲ್ ಫಂಡ್ ಗವರ್ಮೆಂಟ್ ಇದೆಲ್ಲ, ನಮ್ಮ ತ್ರಿದಳ ಪಂಚಾಯತ್ ಅಂತೇಳಿ ಮಲಯಾಳದಲ್ಲಿ ಹೇಳುದು, ಗ್ರಾಮ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಇವರ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಸ್ವ ಸಹಾಯ ಸಂಘವನ್ನು ರೂಪೀಕರಿಸಿ ಅವರಿಗೆ ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗ್ ಇದರಲ್ಲ ಟ್ರೈನಿಂಗ್ ಕೊಟ್ಟು ಇದರಿಂದ ಸಯನನ್ ತೆಗೆದು ನಮಗೆ ಅವರ ಮುಖಾಂತರ ಮಾರಾಟ ಮಾಡಬಹುದು. ಆಗ ಅವರಿಗೂ ಒಂದು ಇನ್ಕಮ್ ಆಯಿತು, ಯೂನಿವರ್ಸಿಟಿಗೂ ಒಂದು ಇನ್ಕಮ್ ಆಯಿತು. ಈಗ ಈ ತರದ ತಳಿಗಳನ್ನು ನಿಮ್ಮಲ್ಲಿ ಈಗ ಆಲ್ರೆಡಿ ನೀವು ಅದನ್ನು ಮಾಡಿದ್ದೀರಿ. ಹೌದು, ಮಾಡಿದಾಗ ಈ ತರದ ತಳಿಗಳಲ್ಲಿ ವಿಶೇಷವಾಗಿ ನಿಮಗೆ ಸ್ಪೆಷಲ್ ತಳಿಗಳು ಅಂತ ಏನಾದರೂ ಕಂಡುಬಂದದ್ದುಂಟ? ಸ್ಪೆಷಲ್ ತಳಿಗಳು ಅಂತ ಆಲ್ರೆಡಿ ನಮ್ಮಲ್ಲಿ ರಿಲೀಸ್ ಆದಂತಹ ತಳಿಗಳು ನಾವು ಮಾಡಿದ್ದು, ನಾವಾಗಿ ರಿಲೀಸ್ ಮಾಡಲಿಲ್ಲ ಇಲ್ಲಿ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ, ಉದ್ಯೋಗಸ್ಥರು ಕಡಿಮೆ, ಆದ ಕಾರಣ ನಮಗೆ ಅಷ್ಟು ಹೊಸ ತಳಿಗಳನ್ನು ಮಾಡಲಿಕ್ಕೆ ಆಗುದಿಲ್ಲ. ಆದರೂ ಲೋಕಲ್ ಆದಂತಹ ನಮ್ಮ ಗ್ರಾಮೀಣವಾಗಿ ನಮ್ಮ ಊರಿನಲ್ಲಿ ಕಾಣುವಂತಹದನ್ನು ನಾವು ಸೆಲೆಕ್ಟ್ ಮಾಡಿ ಅದನ್ನು ಮತ್ತೆ ಸೆಲೆಕ್ಷನ್ಗೆ ಕೊಟ್ಟಿದ್ದೇವೆ. ಹೌದು ಸರ್. ಈಗ ಈ 60 ತಳಿಗಳಲ್ಲಿ ನಿಮಗೆ ಏನಾದರೂ ಕೂಡ ಸ್ಪೆಷಾಲಿಟಿ ಈ ಏರಿಯಾದ್ದು ಅಂತ ಕಂಡು ಬಂದದ್ದುಂಟ? ಉಂಟು ಸರ್. ಅಂತ ಹೇಳಿದ್ರೆ ಆಲ್ ಟೈಮ್ ಬೇರಿಂಗ್ ಮ್ಯಾಂಗೋ, ಗೊತ್ತಾಯ್ತು, ಮಾವು ಸಾಧಾರಣ ಗತಿಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತೆ ಹೂ ಬಿಟ್ಟು ಮತ್ತೆ ಸಾಧಾರಣ ಜನವರಿಯಲ್ಲೆಲ್ಲ ಮಾವು ಆಗುದು. ಇದು ಆಲ್ ಟೈಮ್ ಮ್ಯಾಂಗೋ ಕೂಡ ನಮಗೆ ಕಂಡು ಬಂದಿದೆ. ಈಗ ಈ ರೀತಿಯ ಒಂದು ನಿಮ್ಮ ಮ್ಯಾಂಡೇಟ್ ಅಲ್ಲಿ ಮಾಡಿದಂಥದ್ದು ಒಂದು ತಳಿಗಳನ್ನ ಸಂಗ್ರಹಿಸುವಂತ, ಹಾಗೆಯೇ ನೀವು ಇದರಲ್ಲಿ ಮತ್ತೆ ನರ್ಸರಿಯನ್ನ ಕೂಡ ಮಾಡುವ ಯೋಚನೆ? ನಮ್ಮಲ್ಲಿ ಹೊಸ ತಳಿಗಳು ಅಥವಾ ತಳಿಗಳ ಸಂಗ್ರಹ ಮಾತ್ರ ಅಲ್ಲದೆ ನಮಗೆ ಕ್ವಾಲಿಟಿ ಪ್ಲಾಂಟಿಂಗ್ ಮೆಟೀರಿಯಲ್ ಸಪ್ಲೈ, ಅದು ಕೂಡ ಒಂದು ಮ್ಯಾಂಡೇಟ್ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನಾವು ತರಕಾರಿಯ ಬೀಜ ಹಾಗೂ ಈ ಕಟ್ಟಿಂಗ್, ಗ್ರಾಫ್ಟಿಂಗ್, ಬಡ್ಡಿಂಗ್ ಇದನ್ನೆಲ್ಲ ನಾವೇ ಮಾಡಿಸಿ ರೈತರಿಗೆ ಮಾರುವಂತಹ ಒಂದು ಸಂಗತಿ ಕೂಡ ನಾವು ಮಾಡ್ತೇವೆ ಅಲ್ಲಿ. ಅದರಲ್ಲಿ ನಮಗೆ ಊರಿನ ಎಲ್ಲ ತಳಿಗಳಾದಂತಹ ತರಕಾರಿಗಳು, ನಮ್ಮ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದ ರಿಲೀಸ್ ಆದಂತಹ ತಳಿಗಳು, ಇದನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡಿ ಅದನ್ನು ನಾವು ಅದರ ಬೀಜವನ್ನು ಮಾರುತ್ತೇವೆ. ಅದಕ್ಕೆ ಸುಮಾರು ಡಿಮಾಂಡ್ ಕೂಡ ಇದೆ. ಕೆಲವು ಸರ್ತಿಯಲ್ಲಿ ಬೀಜ ನಮಗೆ ಸಾಕಾಗುದಿಲ್ಲ ಮಾಡಿದ ಬೀಜ. ಹೌದು ಸರ್. ಈಗ ಯಾವ್ಯಾವ ಈ ವೆಜಿಟೇಬಲ್ಸ್ ಅನ್ನೆಲ್ಲ ನೀವು ಮಾಡ್ತೀರಿ? ನಮಗೆ ಕೇರಳ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಲ್ಲಿ ರಿಲೀಸ್ ಆದಂತಹ ಬೆಂಡೆಕಾಯಿ, ಹಾಗೆ ಬದನೆ, ಮತ್ತೆ ನಮ್ಮ ಲೋಕಲಿ ಆಗಿ ಸಿಕ್ಕುವಂತಹ ಬದನೆ, ನಮ್ಮ ಉಡುಪಿ ಭಾಗದಲ್ಲಿ ಸಿಕ್ಕುವಂತಹ ದೊಡ್ಡ ಬದನೆ, ಮತ್ತೆ ಪಡವಲ, ಟೊಮ್ಯಾಟೊ ಆಗಿರುವಂತಹ ಎಲ್ಲಾ ವೆಜಿಟೇಬಲ್ಸ್, ನಮ್ಮ ಊರಿನಲ್ಲಿ ಕಾಣುವಂಥ ಎಲ್ಲ ವೆಜಿಟೇಬಲ್ಸ್ ಹೈಬ್ರಿಡ್ ಅಂತ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ರಿಲೀಸ್ ಆದಂಥ ಹಳ್ಳಿಗಳನ್ನು ನಾವು ಉತ್ಪಾದನೆ ಮಾಡಿ ಬೀಜವನ್ನು ಮಾರ್ತೇವೆ. ಅದು ಸರಿ. ಇದಲ್ಲದೆ ಈ ಭಾಗದಲ್ಲಿ ಅಲ್ಲದ ಬೇರೆ ಬೇರೆ ತರಕಾರಿಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ? ಉದಾಹರಣೆಗೆ ಈಗ ನೀವು ಟೊಮೆಟೊ ಅನ್ನುವಂಥದ್ದು ಹೆಚ್ಚು ಇಲ್ಲಿ ಆಗುದಿಲ್ಲ, ಹಾಗೆ ಬೇರೆ ಮಾಡಿದ್ದೇವೆ. ನಾವು ಸಬ್ ಟ್ರಾಪಿಕಲ್ ಆದಂತಹ ಕ್ಯಾಬೇಜ್, ಕಾಲಿಫ್ಲವರ್, ರಾಡಿಶ್, ಬೀಟ್ರೂಟ್, ಮತ್ತೆ ಬ್ರೊಕೋಳಿ ಇದನ್ನೆಲ್ಲ ನಾವು ಇಲ್ಲಿ ಮಾಡಿದ್ದೇವೆ. ಅದು ಸರಿ. ಇದು ಮಾಡುವಾಗ ಇದಕ್ಕೆ ಬೇರೆ ರೀತಿಯಲ್ಲಿ ನಾವು ಇದನ್ನ ಏನು ಪ್ಲಾಂಟಿಂಗು ಇದರದ್ದೆಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕಾಗ್ತದೆ ಹೇಗೆ? ಸಾಧಾರಣ ನಾವು ತರಕಾರಿಯನ್ನು ಕೃಷಿ ಮಾಡುವಂತಹ ರೀತಿಯಲ್ಲಿ ಮಾತ್ರವೇ ಇದನ್ನು ಮಾಡಬೇಕಷ್ಟೇ. ಮಾತ್ರ ಕೇರ್ ಸ್ವಲ್ಪ ಜಾಸ್ತಿ ಬೇಕು, ಕಾರಣ ಕೂಲ್ ಸೀಸನ್ ವೆಜಿಟೇಬಲ್ಸ್ಗೆ ಬೇಗ ರೋಗ ಬರ್ತದೆ, ಆವಾಗ ಅದಕ್ಕೆ ಹೆಚ್ಚು ನೀರು ಕಟ್ಟಿ ನಿಲ್ಲಿಕ್ಕೆ ಬಾರದು. ಅದಕ್ಕೆಲ್ಲ ಸ್ವಲ್ಪ ಶ್ರದ್ಧೆಯನ್ನು ಕೊಟ್ಟರೆ ನಮ್ಮ ಇಲ್ಲಿ ಕೂಡ ಕೂಲ್ ಸೀಸನ್ ವೆಜಿಟೇಬಲ್ ಒಳ್ಳೆಯದಾಗಿ ಬರ್ತದೆ. ನಿಮ್ಮಲ್ಲಿಂದ ರೈತರು ತಗೊಂಡೋಗಿ ಮಾಡಿದ್ದುಂಟ? ರೈತರು ತಕೊಂಡೋಗಿ ಮಾಡಲಿಲ್ಲ, ಕಾರಣ ನಾವು ಈ ವರ್ಷ ಅದನ್ನು ಸ್ಟಾರ್ಟ್ ಮಾಡಿದ್ದು, ನಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಾವು ಮಾಡ್ತೇವೆ. ಇದು ತರಕಾರಿ ಮಾತ್ರವಾ ಅಥವಾ ಬೇರೆ ಪ್ಲಾಂಟ್ಗಳನ್ನ ಕೂಡ ನಾವು ಮಾಡ್ತೀರಾ? ಫ್ರೂಟ್ಸ್ ಮತ್ತೆ ಬೇರೆ ಫ್ಲವರಿಂಗ್ ಪ್ಲಾಂಟ್ಸ್ ಇಂಥದ್ದರದ್ದು ಕೂಡ? ಹೌದು, ನಿಮ್ಮ ಒಳ್ಳೆಯಂತ ಒಂದು ಪ್ರಶ್ನೆ. ನಮ್ಮಲ್ಲಿ ಆರ್ನಮೆಂಟಲ್ ಪ್ಲಾಂಟ್ಸ್ ಅನ್ನು ನಾವು ಮಾರ್ತೇವೆ. ಜೀನಿಯಾ ಅಂತೆಲ್ಲ ಹೇಳಿಕೊಂಡು ಅದರ ಬೀಜವನ್ನು, ಸೇವಂತಿಗೆ ಕಟ್ಟಿಂಗ್ ಅನ್ನು, ಆರ್ನಮೆಂಟಲ್ ಸಾಧಾರಣ ಎಲ್ಲ ನಮ್ಮ ಸಿಕ್ಕುವಂತಹ ಆರ್ನಮೆಂಟಲ್ ನಮ್ಮಲ್ಲಿ ಇದೆ. ಅದು ಕೂಡದೆ ಫ್ರೂಟ್ ಪ್ಲಾಂಟ್ಸಿನ ಗ್ರಾಫ್ಟ್ ನಾನು ಹೇಳಿದೆಲ್ಲ, 3 ವರ್ಷ ಕಳೆದ ನಂತರವೇ ಅದರ ಇಳುವರಿ ಬರ್ತದಷ್ಟೇ. ಅದರ ನಂತರ ಒಂದು 2 ವರ್ಷ ಕಳೆದ ನಂತರವೇ ಅದನ್ನು ಗ್ರಾಫ್ಟ್ ಮಾಡಿ ಮಾರಬಹುದಷ್ಟೇ. ಹೇಗಾದರೂ ಬರುವ ಒಂದು 2 ವರ್ಷದ ಒಳಗೆ ನಾವು ಅದನ್ನು ಮಾರಲಿಕ್ಕೆ ಶುರು ಮಾಡ್ತೇವೆ, ಕಾರಣ ಈಗ ಎಲ್ಲ ಫ್ರೂಟಿಂಗ್ ಆಗಿದೆ. ಇನ್ನು ಬರುವ ಒಂದು ಈ ವರ್ಷ ಮತ್ತು ನೆಕ್ಸ್ಟ್ ವರ್ಷ ಅದರ ಫ್ರೂಟಿಂಗ್ನ ನೋಡಿ 3ನೇ ವರ್ಷದಲ್ಲಿ ನಾವು ಗ್ರಾಫ್ಟ್ ಮಾಡಿ ಮಾರಲಿಕ್ಕೆ ಶುರು ಮಾಡಿ. ಈಗಲೇ ಗ್ರಾಫ್ಟ್ ಉಂಟು, ಮೊದಲೇ ಸಪೋರ್ಟ್ ಆಗಿದ್ದೆಲ್ಲ ಗ್ರಾಫ್ಟ್ ಉಂಟು. ಈಗ ಅದು 1 ವರ್ಷದ ಹಿಡ್ಲಿಗೆ ಶುರು ಆಯಿತು. ಈಗ ಅದನ್ನು ಗ್ರಾಫ್ಟ್ ಮಾಡಿ ನಾವು ಮಾರ್ತೇವೆ. ಈಗ ಹೊಸ ತಳಿಗಳಾದಂತಹ ಈ 60 ಮಾವಿನದ್ದು ಅಂತ ಹೇಳಿ ಅದನ್ನೆಲ್ಲ ನಾವು 1 ವರ್ಷದ ಒಳಗೆ, ಈ ವರ್ಷ ಅಲ್ಲ ಬರುವ ವರ್ಷದ ಒಳಗೆ ನಾವು ಅದನ್ನು ಗ್ರಾಫ್ಟ್ ಮಾಡಿ ಮಾರ್ತೇವೆ. ಹೂವಿನ ಬೆಳೆ ಅಂತ ಹೇಳುವಂತದ್ದು ಹೌದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪಾಪ್ಯುಲರ್ ಆಗಿ ಪಡೀತಾ ಉಂಟು. ಆದ್ರೆ ಈ ಕರಾವಳಿ ಭಾಗದಲ್ಲಿ ಹೂವನ್ನು ಒಂದು ಮೇನ್ ಕೃಷಿ ವ್ಯವಸಾಯ ರೀತಿಯಲ್ಲಿ ಮಾಡ್ತಾ ಇಲ್ಲ. ಆದ್ರೆ ಈಗ ಯಾರಾದ್ರೂ ಕೂಡ ರೈತರು ನಿಮ್ಮಲ್ಲಿಗೆ ಮುಂದೆ ಬಂದು ಹೀಗೆ ಬರ್ತಾರೆ? ಬರ್ತಾರೆ ಸರ್. ಈಗ ಅಂತ ಹೇಳಿದ್ರೆ ಮಲ್ಲಿಗೆ ಕೃಷಿ ಸುಮಾರು ಪಾಪ್ಯುಲರ್ ಆಗಿ ಕಾಸರಗೋಡು ಜಿಲ್ಲೆಯಲ್ಲಿ ಅದರ ಕ್ಲಸ್ಟರ್ ಆಗಿಯೂ ಇದೆ. ಕುಟ್ಟಿ ಮಲ್ಲಿಗೆ ಕೃಷಿ ಅಂತ ಹೇಳ್ತಾರೆ, ಸಣ್ಣ ಬುಷ್ ಟೈಪಿನ ಮಲ್ಲಿಗೆ ನಮ್ಮಲ್ಲಿ ಅದು ಉಂಟು. ನಮ್ಮಲ್ಲಿಂದ ತಗೊಂಡು ಹೋಗ್ತಾರೆ ಫಾರ್ಮರ್ಸ್. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಆರ್ಗನೈಸ್ಡ್ ಒಂದು ಫ್ಲವರ್ ಅಥವಾ ಫ್ಲೋರಿಕಲ್ಚರ್ ಮಾರ್ಕೆಟ್ ಅಂತೇಳಿ ಇಲ್ಲ. ಆದ ಕಾರಣ ಈ ವರ್ಷ ನಾನು ಜಿಲ್ಲಾ ಪಂಚಾಯತಿ ಅವರ ಹತ್ರ ಹೇಳಿ ಬರುವ ವರ್ಷ ಒಂದು ಫ್ಲವರ್ ಶೋ ಮಾಡಿದರೆ ಅದಕ್ಕೆ ಫಾರ್ಮರ್ಸ್ ಅನ್ನು ಆ ರೀತಿಯಲ್ಲಿ ನೋಡಿ ಎಲ್ಲಾ ವರ್ಷವಾಗಿದ್ದರೆ ನಮಗೆ ಒಳ್ಳೆ ಸೇಲು ಬಂದಿದ್ದು. ಮಾತ್ರ ಅಲ್ಲ, ಫಾರ್ಮರ್ಸ್ ಕೂಡ ಇಂಟ್ರೆಸ್ಟ್ ಬಂದಿತ್ತು ಇದಕ್ಕೆ. ಆರ್ನಮೆಂಟಲ್ ಗಾರ್ಡನಿಗೆ ಸ್ಕ್ಯಾಟರ್ಡ್ ಆಗಿ ಇದೆ ನೋಡಿ, ಸ್ವಲ್ಪ ಮಲೆಯೋರ ಪ್ರದೇಶ ಅಂತ ಹೇಳ್ತೇವೆ, ಕೊನ್ನಕ್ಕಾಡು ಆಚೆ ಆ ಭಾಗದಲ್ಲೆಲ್ಲ ಸಣ್ಣ ಸಣ್ಣ ವ್ಯವಸಾಯಿಗಳು ಇದ್ದಾರೆ. ಸಣ್ಣದು ದೊಡ್ಡದಾಗಿಲ್ಲ, ನಮಗೆ ಹೆಚ್ಚು ಮಾಡಬೇಕಾದ್ರೆ ಅದು ಈ 3 ಪಂಚಾಯತ್ಗಳು, ಗ್ರಾಮ, ಬ್ಲಾಕ್, ಜಿಲ್ಲಾ ಪಂಚಾಯತ್ ಒಟ್ಟು ಸೇರಿಸಿ ಅವರಿಗೆ ಒಂದು ತರಬೇತಿ ಕೊಟ್ಟು ಮಾಡಬೇಕಷ್ಟೇ. ಇದರ ಜೊತೆ ಸಾಮಾನ್ಯವಾಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಒಂದು ಮುಖ್ಯವಾದಂತಹ ಕೆಲವು ವಿಷಯಗಳಲ್ಲಿ ರೈತರಿಗೆ ಸಲಹೆಗಳನ್ನ ಕೊಡೋದು, ಯಾವ್ದಾದ್ರು ರೋಗ ಇಂಥ ಬಾಧೆ ಬಂದ್ರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುವಂಥದ್ದು, ಮತ್ತೆ ಯಾವ್ದಾದ್ರು ಹೊಸ ಹೊಸ ಗೊಬ್ಬರಗಳಾಗ್ಲಿ ಅಥವಾ ಟೆಕ್ನಾಲಜಿ ಆಗ್ಲಿ ಅದನ್ನ ರೈತರಿಗೆ ನಾವು ಪಾಸ್ ಆನ್ ಮಾಡುವಂಥದ್ದು ಇದೆಲ್ಲ ಅಂಥದ್ದು ಏನೆಲ್ಲ ಮಾಡ್ತೀರಿ? ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಅಡಿಯಲ್ಲಿ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ ಪ್ರಧಾನವಾಗಿ ಇದು ಈ ಕೆಲಸವನ್ನು ಮಾಡುತ್ತದೆ. ರೈತರು ಆವಾಗಾವಾಗ ಸಲಹೆಯನ್ನು ಡೈರೆಕ್ಟ್ ಬಂದು ನಮ್ಮ ಹತ್ರ ಕೇಳ್ತಾರೆ, ಕೃಷಿಯನ್ನು ಹೇಗೆ ಮಾಡುವುದು, ಹಾಗೆ ಯಾವುದೆಲ್ಲ ಗೊಬ್ಬರವನ್ನು ಹಾಕಬೇಕು, ಕೀಟ ಅಥವಾ ರೋಗ ಬಂದರೆ ಅದರ ಸಿಂಪ್ಟಮ್ ಅಲ್ಲಿ ತಗೊಂಡು ಬಂದು ಇದಕ್ಕೆ ಏನೆಲ್ಲ ಮಾಡಬೇಕು ಅಂತ ಕೇಳಿಕೊಂಡು ಸಲಹೆಯನ್ನು ಕೇಳ್ತಾರೆ. ಕೂಡದೆ ಫೋನಿನಲ್ಲೂ ವಾಟ್ಸಪ್ನಲ್ಲೆಲ್ಲ ಕೇಳ್ತಾರೆ. ನಾವು ಅದಕ್ಕೆ ಬೇಕಾಗಿ ಅಗ್ರಿ ಕ್ಲಿನಿಕ್ ಅಥವಾ ಅಗ್ರೋ ಕ್ಲಿನಿಕ್ ಅಂತ ಹೇಳಿಯೇ ನಾವು ಮಾಡ್ತೇವೆ ಇಲ್ಲಿ. ಈ ವಾಟ್ಸಪ್ ಗ್ರೂಪ್ಗಳೆಲ್ಲ ಒಳ್ಳೆಯ ಇದರಲ್ಲಿ ಇದ್ದಾವ? ಒಳ್ಳೆಯ ಆಕ್ಟಿವ್ ಆಗಿದ್ದೇವೆ ಸರ್. ಮತ್ತೆ ಡೈಲಿ ಡೈಲಿ ಏನಾದರೂ ಕೂಡ ಬೇರೆ ಇನ್ಫಾರ್ಮೇಶನ್ ಗಳೆಲ್ಲ ಈ ಗ್ರೂಪ್ಗಳಲ್ಲಿ ನೀವು ಕೊಡುವಂಥದ್ದು? ಹೌದು, ಅವರಿಗೆ ಈಗ ಕೆಲವು ಸಂಶಯಗಳು ಬಂದರೆ ಆ ಸಂಶಯವನ್ನು ನಮಗೆ ಫಾರ್ವರ್ಡ್ ಮಾಡ್ತಾರೆ, ಅದಕ್ಕೆ ನಾವು ನಿವಾರಣೆ ಕೊಡ್ತೇವೆ. ಮಾತ್ರ ಅಲ್ಲ, ನಮ್ಮಲ್ಲಿ ಒಂದು ಹವಾಮಾನ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ ಕೂಡ ಉಂಟು, ಅದನ್ನು ನಮಗೆ ಉಪಯೋಗ ಮಾಡಿ ಹವಾಮಾನಕ್ಕೆ ಒಂದು ವಾರಕ್ಕೆ ಮಳೆ ಬರ್ತದ ಇಲ್ಲವ, ಎಷ್ಟು ಬಿಸಿಲಿರಬಹುದು, ಹಾಗೆಲ್ಲ ಅಂತ ಹವಾಮಾನವನ್ನು ಕೂಡ ನಾವು ವಿಸ್ತರಣೆ ಮಾಡ್ತೇವೆ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ನಾವು ಆ ವರ್ಷ ಇಂಟರ್ನ್ಯಾಷನಲ್ ಮಿಲ್ಲೆಟ್ ಅಥವಾ ಸಿರಿಧಾನ್ಯದ ವರ್ಷ ಆದ ಕಾರಣ ನಾವು ಇದಕ್ಕೆ ಬೇಕಾಗಿ ಎರಡು ಬುಕ್ಲೆಟ್ ಅನ್ನು, ಒಂದು ಇಂಗ್ಲಿಷ್ನಲ್ಲೂ ಹಾಗೂ ಒಂದು ಕನ್ನಡದಲ್ಲೂ ಕೂಡ ಮತ್ತೊಂದು ಮಲಯಾಳದಲ್ಲೂ, ಮೂರು ಭಾಷೆಯಲ್ಲಿ ಬುಕ್ಲೆಟ್ ಅನ್ನು ಮಾಡಿ ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಟ್ರೈನಿಂಗ್ ಅನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸಿರಿಧಾನ್ಯವನ್ನು ಹೇಗೆ ಬಳಕೆ ಮಾಡಬಹುದು, ಹೇಗೆ ಕೃಷಿ ಮಾಡಬಹುದು, ಅದರ ಯಾವುದೆಲ್ಲ ವೆರೈಟಿಗಳುಂಟು ಸಿರಿಧಾನ್ಯದಲ್ಲಿ, ಅದರ ಗುಣಗಳು ಯಾವುದು ಅಂತ ಹೇಳಿಕೊಂಡು ಒಂದು ಎರಡು ದಿವಸದ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಮಾತ್ರ ಅಲ್ಲ, ಈ ಕೇಳುವವರಿಗೆ ವಾಟ್ಸಪ್ಪಿನಲ್ಲಿ ಅದರ ಈ ಬುಕ್ಲೆಟ್ ಅನ್ನು ನಾವು ಕೊಡ್ತೇವೆ. ಈ ಟ್ರೈನಿಂಗ್ ಅನ್ನ ತಗೊಂಡವರು ಸಿರಿಧಾನ್ಯವನ್ನ ಬೆಳೆಸುವಂತ ಪ್ರಯತ್ನ ಏನಾದ್ರು ಮಾಡಿದ್ದಾರೆ ಸರ್? ಈಗ ಕಾಸರಗೋಡು ಜಿಲ್ಲೆಯಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್ನವರು ಗವರ್ಮೆಂಟ್ ಆಫ್ ಕೇರಳ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅವರಿಂದ ಸಬ್ಸಿಡಿ ಮಾಡಿ ಅದಕ್ಕೆ ಈಗ ಸಿರಿಧಾನ್ಯವನ್ನು ಮಾತ್ರ ಮಾಡಿ ಈ ಒಂದು ಸ್ಕೀಮ್ ಈಗ ಹೋಗಿಕೊಂಡು ಇದೆ. ಅದು ಸಿರಿಧಾನ್ಯದ ಇಂಡಿವಿಜುವಲ್ ಅಲ್ಲ, ಕಮ್ಯುನಿಟಿ ಬೇಸಿಸ್ ಆಗಿ. ಹೌದು, ಮಾತ್ರ ಅಲ್ಲ, ಹಲವು ಕೃಷಿಕರು ನಮ್ಮಲ್ಲಿಂದ ಬಿತ್ತನ್ನು ತೆಕ್ಕೊಂಡು ಹೋಗಿದ್ದಾರೆ. ಹೌದು, ಬೇರೆ ಬೇರೆ ಬೇರೆ ಬೇರೆ ಯಾವ್ಯಾವ ಸಿರಿಧಾನ್ಯ ಅಂತ ಹೇಳಿ, ನಮ್ಮ ರಾಗಿ ಇದೆ, ಮತ್ತೆ ಕೋಡೋ ಮಿಲ್ಲೆಟ್, ಫಿಂಗರ್ ಮಿಲ್ಲೆಟ್ ಅಂತ ಹೇಳಿ ಹಲವು ಸಿರಿಧಾನ್ಯಗಳು ಇವೆ. ಅವೆಲ್ಲ ತಗೊಂಡು ಹೋಗಿದ್ದಾರೆ. ಮತ್ತೆ ಈ ಎಕ್ಸ್ಟೆನ್ಷನ್ ಸೆಂಟರ್ ಮುಂದಿನ ದಿವಸಗಳಲ್ಲಿ ಏನಾದರೂ ಕೂಡ ಹೊಸ ಯೋಜನೆಗಳನ್ನು ಏನಾದರೂ ಹಾಕೊಂಡಿದ್ಯಾ? ಹೊಸ ಯೋಜನೆ ಇದೆ ಸರ್. ಒಂದನೇದು ಹೇಳಿದ್ರೆ, ನಾವು ಪಾಪ್ಯುಲರೈಸೇಷನ್ ಆಫ್ ಜಾಕ್, ಅದು ಹಲವು ವೆರೈಟಿಯನ್ನು ಕಲೆಕ್ಟ್ ಮಾಡಿ ಅದನ್ನು ನಾವು ಗ್ರಾಫ್ಟ್ ಮಾಡಿ ಕೊಡುವಂತಹ, ನಮ್ಮತ್ತೆ ಈಗ ಸುಮಾರು 20 ತಳಿ ಇದೆ, ಆದರೂ ಇನ್ನೂ ಕೂಡ ಕಲೆಕ್ಟ್ ಮಾಡಿ ಅದನ್ನು ಪಾಪ್ಯುಲರೈಸ್ ಮಾಡಬೇಕು. ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಜಾಕ್ ಫ್ರೂಟ್ ಫೆಸ್ಟ್ ಅನ್ನು ಕಂಡಕ್ಟ್ ಮಾಡಬೇಕು. ಇದು ಕೂಡದೆ ನಾವು ಹೇಳಿದ್ದೇವೆ, ಅಲ್ಲೊಂದು ಕ್ಲಸ್ಟರ್ ಅಥವಾ ಒಂದು ಯೂನಿಟ್ ಅನ್ನು ತೆರೆದು ಅವರಿಗೆ ಗ್ರಾಫ್ಟಿಂಗ್ ಮತ್ತು ಬಡ್ಡಿಂಗ್ ಅನ್ನು ಕಲಿಸಿ ಅವರಿಗೂ ಕೂಡ ಇನ್ಕಮ್ ಬರುವಂತಹ ರೀತಿಯಲ್ಲಿ ನಾವು ಇದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ, ಬಡ್ಡಿಂಗ್ ಅನ್ನು ಗ್ರಾಫ್ಟಿಂಗ್ ಅನ್ನು ಹೊರಗೆ ಮಾರಲಿಕ್ಕೆ ಬೇಕಾಗಿ ಥ್ರೂ ನಮ್ಮ ಗ್ರಾಮ ಬ್ಲಾಕ್ ಅಂಡ್ ಜಿಲ್ಲಾ ಪಂಚಾಯತ್ ಮುಖಾಂತರ ಯೋಜನೆಯನ್ನು ಇದೆ ನಮಗೆ. ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಸಂಘಟನೆಗಳು ತುಂಬಾ ಕಾರ್ಯಪ್ರವೃತ್ತವಾಗಿವೆ. ಎಫ್ ಪಿ ಒಗಳು ಈ ಮುಖ್ಯವಾಗಿ ತುಂಬಾ ಕಡೆಗೆ ಆಗಿದ್ದಾವೆ. ಆ ತರದ ಎಫ್ ಪಿ ಒಗಳು ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಕೂಡ ವಿಶೇಷವಾದಂತಹ ಕೆಲಸಗಳನ್ನು ಮಾಡ್ತಾ ಇರುವುದು, ನೀವು ಸಹಾಯ ಮಾಡುವಂತದ್ದು ಇದೆಯಾ ಸರ್? ಎಫ್ ಪಿ ಒಗೆ ನಮಗೆ ಸಹಾಯ ಮಾಡಲಿಕ್ಕೆ ಆಗಿರುವಂತಹ ಒಂದು ವ್ಯವಸ್ಥೆ ಇಲ್ಲ ಸರ್. ನಮಗೆ ಅವರಿಗೆ ಏನಾದರೂ ಟ್ರೈನಿಂಗ್ ಬೇಕಂತ ಹೇಳಿದ್ರೆ ಅವರು ಬಂದರೆ ನಾವು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೇವೆ ಫ್ರೀ ಆಫ್ ಕಾಸ್ಟ್. ಅಲ್ಲ, ನಾವು ಅವರಿಗೆ ಸಹಾಯ ಮಾಡುವಂಥ ಒಂದು ಇದು ನಮ್ಮ ಸಿಸ್ಟಮ್ನಲ್ಲಿ ಇಲ್ಲ ಇಲ್ಲ. ಅದು ಥ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅವರು ಸುಮಾರು ಸಹಾಯ ಮಾಡ್ತಾರೆ. ಈಗ ವರ್ಕ್ ಅಡಿಯಲ್ಲಿ ಒಂದು ಇಂಪ್ಲಿಮೆಂಟ್ಸ್, ಟ್ರ್ಯಾಕ್ಟರ್, ಟಿಲ್ಲರು ಎಲ್ಲ ಇರುವಂಥ ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಎಫ್ ಪಿ ಒ ಇದೆ, ಅದೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡ್ತಾರೆ ಸಬ್ಸಿಡಿ, ಅದನ್ನೆಲ್ಲ ಕೊಡ್ತಾರೆ. ನಮ್ಮ ಗವರ್ಮೆಂಟ್ ಆಫ್ ಕೇರಳ ಪ್ಲಾನಿಂಗ್ ಬೋರ್ಡ್ ಕಳೆದ ವರ್ಷ 2023-24 ಒಂದು ಪ್ರಾಜೆಕ್ಟ್, 500,000 ಪ್ರಾಜೆಕ್ಟ್ ಅನ್ನು ನಮಗೆ ನಾವು ಬರೆದ ನಂತರ ಸಿಕ್ಕಿದೆ. ಅದು ಪಾಪ್ಯುಲರೈಸೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್ ಆಫ್ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅಂತೇಳಿ, ಅದು ನಾವು ಒಂದು ವಾರ್ಚರ್ ಮಾಡಿದ್ದೇವೆ. ಸುಮಾರು 70ಕ್ಕಿಂತಲೂ ಹೆಚ್ಚು ವಿದೇಶಿಯಾದಂತಹ ಫ್ರೂಟ್ ಪ್ಲಾಂಟ್ಸ್ ನಮ್ಮ ETC ಅಥವಾ ಎಕ್ಸ್ಟೆನ್ಷನ್ ಟ್ರೈನಿಂಗ್ ಸೆಂಟರ್ನಲ್ಲಿ ಇದೆ. ಯಾವ್ಯಾವುದು ಮುಖ್ಯವಾಗಿ? ಅದು ನೋಡಿ, ನಮ್ಮ ಪ್ರಧಾನವಾಗಿರುವಂತಹ ಅಂತ ಹೇಳಿದರೆ ವೆಲ್ವೆಟ್ ಆ್ಯಪಲ್, ಪಲ್ಸಾನ್, ಮಲಬಾರ್ ವಾಲ್ನಟ್, ಸುರಿನಾಮ್ ಚೆರಿ ಹಾಗೂ ರೋಸ್ ಆ್ಯಪಲ್, ರಂಬುಟಾನ್, ಮಿಲ್ಕ್ ಫ್ರೂಟ್, ಕಕ್ಜಮ್, ರೊಲೀನಿಯಾ, ಒಲಸಾಪೋ ಅಂತಹ ಇರುವಂಥ ಸುಮಾರು ಹಲವು ವಿದೇಶಿ ತರದ ಫ್ರೂಟ್ಸ್ ಅನ್ನು ನಾವು ನಟ್ಟಿದ್ದೇವೆ. ಇನ್ನು 3 ವರ್ಷದ ಒಳಗೆ ಅದು ಹಿಡಿಲಿಗೆ ಶುರು ಆಗ್ತದೆ. ನಂತರ 2 ವರ್ಷದ ಒಳಗೆ ನಾವು ಅದನ್ನು ಗ್ರಾಫ್ಟ್ ಮಾಡಿ ಅಥವಾ ಕಟ್ಟಿಂಗ್ ಅನ್ನು ಮಾಡಿ ಅಥವಾ ಸೀಡ್ ಅನ್ನು ಮಾಡಿ ನಮಗೆ ಅದನ್ನು ಮಾರಾಟ ಮಾಡಬಹುದು. ಆಗ ಅದು ಕೂಡ ಒಂದು ಇನ್ಕಮ್ ಆಗಿ ಬರ್ತದೆ ಯೂನಿವರ್ಸಿಟಿಗೆ. ಈ ಎಲ್ಲ ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಈಗಾಗಲೇ ಮಾಡಿಕೊಂಡಿದ್ದ ಕೃಷಿಕರಿದ್ದಾರ? ಎಕ್ಸೋಟಿಕ್ ಫ್ರೂಟ್ ಅಂತ ಹೇಳಿದ್ರೆ ಒಂದು 5 ವರ್ಷಕ್ಕಿಂತ ಈಚೆ ಪಾಪ್ಯುಲರೈಸ್ ಆದಂತಹ ಒಂದು ಸಂಗತಿ. ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಅದನ್ನು ಈಗ ಒಂದೆರಡು ವರ್ಷ ಆಯ್ತಷ್ಟೇ ಅದು ಪಾಪ್ಯುಲರ್ ಆಗಿ. ಆಚೆ ಕ್ಯಾಲಿಕಟ್ ಹಾಗೆ ಕೋಟ್ಟಯಂ ಕೊಲ್ಲಂ ಆ ಭಾಗದಲ್ಲೆಲ್ಲ ಒಂದು 5-6 ವರ್ಷದ ಮೊದಲೇ ಅದನ್ನು ಶುರು ಮಾಡಿದ್ದಾರೆ. ಅಲ್ಲಿಂದ ಈಗ ಹಲವು ಎಕ್ಸೋಟಿಕ್ ಫ್ರೂಟ್ಸ್ ಪ್ಲಾಂಟ್ಸ್ ಹೋಗುವುದಾಗ ನಮಗೆ ಅಲ್ಲಿಂದ ಸಿಕ್ಕಿದೆ, ವಿವರಣೆ ಸಿಕ್ಕಿದೆ. ನಮ್ಮ ಇಲ್ಲಿಗೆ ಮಾಡಿದರೆ ಸಣ್ಣ ಹಣಕ್ಕೆ ನಮಗೆ ಇಲ್ಲಿಂದ ಮಾರಬಹುದು. ಇದನ್ನು ಆಲ್ರೆಡಿ ಇಟ್ ಈಸ್ ಪಾಪ್ಯುಲರೈಸ್ಡ್, ಎಕ್ಸೋಟಿಕ್ ಫ್ರೂಟ್ ಈಸ್ ಪಾಪ್ಯುಲರೈಸ್ಡ್. ಹಲವು ನರ್ಸರಿಗಳು ಅದನ್ನು ಮಾರ್ತವೆ ಗ್ರಾಫ್ಟ್ ಮಾಡಿ. ಹಣ ಕಂಡವಟ 1,500 to 2,000, 3,000, 4,000, 5,000 ಹೋಗ್ತದೆ. ಆದರೆ ನಮ್ಮ ಇಲ್ಲಿ ಬರುವಾಗ ನಮಗೆ ಅದನ್ನು ಸಣ್ಣ ಅಮೌಂಟಿಗೆ ಗೌರ್ಮೆಂಟ್ನ ರೇಟ್ನಲ್ಲಿ ಮಾರಲಿಕ್ಕೆ ಸಾಧ್ಯ ಉಂಟು. ಈ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರಿ, ಇದು ಮುಖ್ಯವಾಗಿ ನಿಮ್ಮ ಭಾಗದ ಜನರಿಗೆ ಮಾಡುವಂಥ. ಹೌದು, ಈಗ ವರ್ಕಾಡಿ ಅಥವಾ ನಿಮ್ಮ ಮಂಜೇಶ್ವರ ಅನ್ನುವಂಥದ್ದು ನಮ್ಮ ಕರ್ನಾಟಕ ಇದಕ್ಕೆ ಗಡಿಯ ಭಾಗದಲ್ಲಿ ಇರುವ ಭಾಷಾ ಅಲ್ಪಸಂಖ್ಯಾತ. ಹೌದು, ಈಗ ಈ ಕಡೆಯ ಅಥವಾ ಈ ಕಡೆಯಿಂದಲೂ ಕೂಡ ಅಲ್ಲಿ ಹೋಗಿ ನಿಮ್ಮ ಯಾವುದಾದ್ರೂ ನರ್ಸರಿಯಲ್ಲಿ ಅಥವಾ ಟ್ರೈನಿಂಗ್ ಇಂಥದ್ದೇನಾದ್ರು ಪಡ್ಕೊಳ್ಳುವಂಥ ಅವಕಾಶಗಳುಂಟಾ ಸರ್? ಇದೆ ಸರ್, ಮಂಗಳೂರಿಂದ ಬೆಳ್ತಂಗಡಿಯಿಂದೆಲ್ಲ ಬರ್ತಾರೆ. ಹಲವರು ನಮ್ಮ ಇದು ನೋಡಿ ಸ್ಟ್ಯಾಟಸ್ ಆದಿದ್ದೆಲ್ಲ ನೋಡಿ ಟ್ರೈನಿಂಗಿಗೆ ಬರ್ತಾರೆ. ಆಗ ನಮ್ಮ ಕನ್ನಡದಲ್ಲೂ ನಾವು ಕೊಡ್ತೇವೆ ಟ್ರೈನಿಂಗ್, ಮಲಯಾಳದಲ್ಲೂ ಕೊಡ್ತೇವೆ, ಯಾವ ಭಾಷೆಯಲ್ಲಿ ಬೇಕಾದರೂ ನಾವು ಟ್ರೈನಿಂಗ್ ಕೊಡ್ತೇವೆ. ಆಗ ನೋಡಿಕೊಂಡು ಮಂಗಳೂರಿಂದ ಬರ್ತಾರೆ, ಹಲವು ಕಡೆಯಿಂದ ಬರ್ತಾರೆ ಸರ್, ಕರ್ನಾಟಕದಿಂದ ಬರ್ತಾರೆ. ಅದೇ ಅವರು ಬಂದು ಅಲ್ಲಿ ಅಪ್ಲೈ ಮಾಡಬಹುದು. ಹೌದು, ಅಲ್ಲಿ ಟ್ರೈನಿಂಗ್ ಯಾರಿಗೆ ಬೇಕಾದರೂ ಅಟೆಂಡ್ ಮಾಡಬಹುದು. ಹೌದು, ಇಂಥವರೇ ಇಂಥದ್ದೇ ಅದಕ್ಕೆ ಏನಿಲ್ಲ. ಒಂದು ವೇಳೆ ಏನಾದರೂ ಈ ಬಗ್ಗೆ ಒಂದು ಮಾಹಿತಿ ಬೇಕು ಅಂತಾದರೆ ನಿಮ್ಮನ್ನ ಸಂಪರ್ಕಿಸಲಿಕ್ಕೆ ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? ಹಾ, ಫೋನ್ ನಂಬರ್ ಹೇಳ್ಬೋದು, 9447285799. ಇನ್ನೊಂದು ಸಾರಿ, 9447285799. ಒಳ್ಳೆಯದು ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರೇ. ಮುಖ್ಯವಾಗಿ ಈ ಮಂಜೇಶ್ವರದಲ್ಲಿರುವಂಥ ಒಂದು ಎಕ್ಸ್ಟೆನ್ಷನ್ ಸೆಂಟರ್ ಏನಿದೆ, ಅದು ಯಾವ ರೀತಿಯಲ್ಲೆಲ್ಲ ಕೆಲಸ ಮಾಡಿಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ, ಮತ್ತು ಅದನ್ನು ಹೆಚ್ಚು ಜನಪರವಾಗಿ ಜನರ ಹತ್ರ ಕೃಷಿಕರ ಹತ್ರ ಕೊಂಡೋಗುವಲ್ಲಿ ನೀವೇನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಕೇರಳ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನ ವಿಸ್ತರಣಾ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳ ಕುರಿತು ಮಂಜೇಶ್ವರ ವಿಸ್ತರಣಾ ತರಬೇತಿ ಕೇಂದ್ರದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಬಾರಿಕಾಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ, ಇದು ಎಲ್ಲಿವರಿಗೆ? ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ.

ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,300, ಕಟ ಸಾಂಬಾರ್ ಕ್ವಿಂಟಾಲಿಗೆ 3,500 4,100, IR8 ಕ್ವಿಂಟಾಲಿಗೆ 3,450 4,250, ಭತ್ತ ಆಮದು ಕ್ವಿಂಟಾಲಿಗೆ 2,200 2,450, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 5,000, ಕೆಂಪು ಕ್ವಿಂಟಾಲಿಗೆ 4,400 5,000, ಕಪ್ಪು ಕ್ವಿಂಟಾಲಿಗೆ 4,600 5,400, ಮೆಣಸು ಕ್ವಿಂಟಾಲಿಗೆ 19,000 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 65,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 14,200, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,000 5,000, ಕದಳಿ ಕ್ವಿಂಟಾಲಿಗೆ 6,000 7,000, ಗಾಳಿ ಕ್ವಿಂಟಾಲಿಗೆ 5,000 6,000, ನೇಂದ್ರ ಕ್ವಿಂಟಾಲಿಗೆ 6,500 7,500. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಒಂದು ಮದುವೆ ಹಾಡು, ಬಿಕೆ ಸುಮಿತ್ರಾ ಹಾಗೂ ಸೌಮ್ಯ ಅವರ ಧ್ವನಿಯಲ್ಲಿ ಬೀಗ ಬೀಗತಿ ಎಂಬ. ಸುಮಿತ್ರಾ ಹಾಗೂ ಸೌಮ್ಯ ಅವರು ಹಾಡಿರುವ ಮದುವೆ ಹಾಡನ್ನ ಕೇಳಿದಿರಿ. ಮುಂದೆ ಎಸ್ ಜಾನಕಿ ಅವರು ಹಾಡಿರುವ ಗೀತೆ ಬನ್ನಿರಿ ಮೃಷ್ಟಾನ್ನ ಭೋಜನಕ್ಕೆ. ಭೂಮದ ಊಟ ವಿಹುದು ಬಹು ಮದುವೆ ಹಾಡುಗಳನ್ನ ಇದುವರೆಗೆ ಕೇಳಿದಿರಿ. ತುಳು ಬರವುದ ಬಿರ್ಸೆರೆಗೆ ಮಂಗಳೂರು ಆಕಾಶವಾಣಿ ಒಂಜಿ ಪಂತೋದ ಕಲ ನಿಖಲು ತುಳು ಬರವುಗಾರೆರ ಅಪಗಾಂಡ ಆಟಿದ ಬಗೆಟ್ ನಿಖಲಗ ತೆರೆದಿನ ಇಚ್ಚಾರಲೇನು ಲೇಖನದ ರೂಪಗು ಜಪ್ಪಾಲೆ ಆಟಿ ತಿಂಗಲು ಆಟಿದ ಅರಗಣೆ ನಂಬಿಕೆ ಆಚರಣೆ ಈ ಮಾತಾ ತಿರ್ಲು